ಮತ್ತು ದೇವದುರ್ಗ, ಮಾನ್ವಿ, ಸಿನ್ನೂರ್ ಏನಿದಾವೆ, ಅದು ಲಿಂಗ್ಸೂರ್ ಇದಾವೆ, ಈ ಎಲ್ಲ ತಾಲೂಕಿನಲ್ಲಿ ಕೂಡ ಬೆಳಿಬೋದು. ಹೆಚ್ಚಾಗಿ ದೇವದುರ್ಗ ತಾಲೂಕಿನಾಗ ಈ ಬೆಳೆಯನ್ನು ಬೆಳೀತಾರೆ. ಈ ಬೆಳೆ ಬೆಳಿಬೇಕಂದ್ರೆ ಟೆಂಪ್ರೇಚರ್ ಹೆಚ್ಚಾಗಿದ್ದು, ಆಮೇಲೆ ಒಣ ಹವಾಗುಣ ಇರುವಂಥ ಪ್ರದೇಶ ಭಾಳ ಸೂಕ್ತ. ಆದ್ದರಿಂದ ನಮ್ಮ ಭಾಗದಲ್ಲಿ ಅಂಥ ವಾತಾವರಣ ಇರೋದ್ರಿಂದ ಅದನ್ನು ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ ನೋಡ್ರಿ. ಈಗ ಇತ್ತೀಚೆಗೆ ಪ್ರತಿ ಸೀಸನಲ್ಲೂ ಕಲ್ಲಂಗಡಿಯನ್ನು ಮಾರುಕಟ್ಟೆಯಲ್ಲಿ ನೋಡ್ತೀವಿ. ಚಳಿಗಾಲದಲ್ಲಿ ಇರ್ತವೆ, ಬೇಸಿಗೆಯಲ್ಲಿ ಕಲ್ಲಂಗಡಿ ಇರ್ತವೆ, ಮಳೆಗಾಲದಲ್ಲಿ ಸಹ ಕಲ್ಲಂಗಡಿ ಬರುತ್ತೆ. ಇದನ್ನು ಎಲ್ಲ ಸೀಸನಲ್ಲಿ ಬೆಳಿಬಹುದು. ಇದನ್ನು ವರ್ಷದ ಎಲ್ಲ ತಿಂಗಳಲ್ಲಿ ಕೂಡ ಬೆಳಿಬಹುದು. ಆದರೆ ಬೇಸಿಗೆಯಲ್ಲಿ ಚೆನ್ನಾಗಿ, ಬೇಸಿಗೆಯಲ್ಲಿ ಚೆನ್ನಾಗಿ ಹಣ್ಣುಗಳು ಸಿಹಿಯಾಗಿರ್ತವೆ ಮತ್ತು ಬಣ್ಣ ಕೂಡ ಚೆನ್ನಾಗಿ ಬರ್ತದೆ. ಆದ್ದರಿಂದ ಸಿಹಿಯಾಗಿರೋದ್ರಿಂದ ಹೆಚ್ಚಾಗಿ ಬೇಸಿಗೆಗಳು ಮಳೆಗಾಲದಲ್ಲಿ ಸ್ವಲ್ಪ ಸಪ್ಪೆ ಆಗಿರ್ತವೆ, ಆದ್ದರಿಂದ ಬೆಳಿಬಹುದು. ಆದರೆ ಸ್ವಲ್ಪ ಸಪ್ಪೆ ಆಗಿರ್ತವೆ, ಗುಣಮಟ್ಟ ಸರಿ ಆಗೋದಿಲ್ಲ. ಹೌದು, ಬೇಸಿಗೆಯಲ್ಲಿ ಚೆನ್ನಾಗಿ ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು ಅಂತಿರ್ತಾವೆ. ಇನ್ನು ಈ ಒಂದು ಕಲ್ಲಂಗಡಿಯನ್ನು ಬೆಳಿಬೇಕಾದ್ರೆ ಯಾವ ತರ ಮಣ್ಣಿದ್ರೆ ಒಳ್ಳೆಯದು, ಯಾವ ಮಣ್ಣಿನಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ ಕಲ್ಲಂಗಡಿ? ಕಲ್ಲಂಗಡಿ ಪ್ರಮುಖವಾಗಿ ಒಂದು ನೆಲದಾಗ ಬಳ್ಳಿ ಅಂತ ಹಬ್ಬುವಂಥ ಬೆಳೆ, ಆದ್ರಿಂದ ಚೆನ್ನಾಗಿ ನೀರು ಬಸ್ತೋಗಂಥ ಮಣ್ಣಿದ್ರೆ ಒಳ್ಳೇದು. ಒಂದು ವೇಳೆ ನೀರು ನಿಂತರೆ ಏನಾಗ್ತದೆ, ಬಳ್ಳಿನೂ ಕುಳಿತದ, ಅಲ್ಲದೇ ಹಣ್ಣುಗಳು ಏನಾಗ್ತವೆ, ಯಾವ ನೀರಿಗೆ ಆ ಭಾಗ ಹತ್ತುತ್ತೋ ಅಂಥ ಭಾಗ ಎಲ್ಲ ಕೊಳತೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ದರಿಂದ ಮರಳು ಮಿಶ್ರಿತ ಗೋಡು ಮಣ್ಣು ಬಹಳ ಸೂಕ್ತವಾಗಿದೆ, ಮತ್ತು ಹೆಚ್ಚು ಹುಳಿ ಅಥವಾ ಕ್ಷಾರ, ಹೆಚ್ಚು ಕ್ಷಾರ ಇರುವಂತಹ ಮಣ್ಣುಗಳು ಸೂಕ್ತ ಅಲ್ಲಿ ನೋಡ್ರಿ. ಈ ಪ್ರಮುಖವಾಗಿ ನದಿ ತೀರದಾಗ ಬೆಳೀತಾರೆ ನೋಡ್ರಿ, ಅಂಥ ಮಣ್ಣು ಭಾಳ ಸೂಕ್ತ. ಯಾಕಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ, ಆಮೇಲೆ ಫಲವತ್ತಾಗಿರ್ತದೆ ಮಣ್ಣು. ಅಂಥ ಮಣ್ಣುಗಳು ಭಾಳ ಸೂಕ್ತ ನೋಡ್ರಿ. ಇನ್ನು ಬಿತ್ತನೆ ಮಾಡ್ತಕ್ಕಂಥ ಸಮಯದ ಬಗ್ಗೆ ಏನು ಹೇಳ್ತೀರಿ? ಯಾವ ಒಂದು ತಿಂಗಳಲ್ಲಿ ಪ್ರಾರಂಭ ಮಾಡ್ಬೋದು ಬೇಸಾಯವನ್ನು? ಈಗಾಗಲೇ ತಿಳಿಸಿದಂಗೆ ವರ್ಷದ ಪ್ರತಿ ಎಲ್ಲ ತಿಂಗಳಲ್ಲಿ ಕೂಡ ಬೆಳಿಬೋದು, ಎಲ್ಲ ಸೀಸನ್ನಾಗ ಕೂಡ ಬೆಳಿಬೋದು. ಆದರೆ ನವಂಬರಿಂದ ಫೆಬ್ರವರಿ ಏನು ನಾವು ಬಿತ್ತನೆ ಮಾಡ್ತೀವಿ ಅಂಥ ಬೆಳೆ ಉತ್ತಮವಾಗಿರ್ತದೆ, ಹಣ್ಣುಗಳು ಸಿಹಿಯಾಗಿರ್ತವೆ, ಆಮೇಲೆ ಬಣ್ಣ ಕೂಡ ಚೆನ್ನಾಗಿರ್ತದೆ. ಆದ್ದರಿಂದ ನವಂಬರಿಂದ ಫೆಬ್ರವರಿ ತಿಂಗಳು ಬಹಳ ಸೂಕ್ತವಾದ ಸಮಯ ಅಂತ ಹೇಳ್ಬೋದು ಬಿತ್ತನೆಯನ್ನು ಮಾಡಲಿಕ್ಕೆ. ಹೌದು. ಇನ್ನು ಕಲ್ಲಂಗಡಿಯಲ್ಲಿ ಮುಖ್ಯವಾದದ್ದು ಅಂತಂದರೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಥರ ಥರ ಒಂದು ಬೇರೆ ಬೇರೆ ಕಲ್ಲಂಗಡಿ ಹಣ್ಣುಗಳನ್ನು ನೋಡ್ಬೋದು ನಾವು. ಕಪ್ಪು ಕಲ್ಲಂಗಡಿ ಹಣ್ಣುಗಳು, ಪಟ್ಟಿ ಪಟ್ಟಿ ಕಲ್ಲಂಗಡಿ ಹಣ್ಣುಗಳು. ತಳಿಗಳ ಬಗ್ಗೆ ನಮ್ಮ ರೈತರಿಗೆ ಹೇಳ್ತೀರಿ, ಯಾವ ತಳಿ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಇದೆ ಮತ್ತು ಜೊತೆಗೆ ಯಾವ ತಳಿಗಳನ್ನು ಇಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ, ಸದ್ಯದಲ್ಲಿ ಇರ್ತಕ್ಕಂಥ ಒಳ್ಳೆ ತಳಿಗಳು ಕಲ್ಲಂಗಡಿಯಲ್ಲಿ? ಪ್ರಮುಖವಾಗಿ ನಮ್ಮಲ್ಲಿ ಈಗ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿಂದ ಒಂದು ಅಭಿವೃದ್ಧಿಪಡಿಸಿದಂಥ ತಳಿಗಳು ತುಂಬ ಚೆನ್ನಾಗಿದ್ದಾವೆ. ಅದರಲ್ಲಿ ಅರ್ಕ ಮಾಣಿಕು, ಅರ್ಕ ಮುತ್ತು, ಅರ್ಕ ಆಕಾಶ, ಅರ್ಕ ಐಶ್ವರ್ಯ, ಅರ್ಕ ಮಧುರ ಅಂತಂದು ಈ ತಳಿಗಳಿದ್ದಾವೆ. ಈ ಅರ್ಕ ಮಧುರ ಬೀಜರಹಿತ ತಳಿಯಾಗಿದೆ ನೋಡ್ರಿ. ಇದು ಬೀಜಗಳು ಸಣ್ಣವಿದ್ರು ಕೂಡ ಅದು ಅಷ್ಟು ಇದು ಬಲ್ತಿರಂಗಿಲ್ಲ, ಅದನ್ನು ಹಾಗೇನೆ ತಿನ್ಬೋದು, ಬೀಜ ತೆಗೆದೇ ತಿನ್ಬೋದು. ಈ ಅರ್ಕ ಮಧುರ ಆ ಥರ ಇದೆ, ಅದು ಸಿಹಿ ಕೂಡ ಇದೆ. ಇದರ ಸಿಹಿ ಅಂಶ 13-14 degree Brix ಇದೆ. ಇದು ಅವಧಿ 120 ದಿನಗಳಾಗಿದೆ, ಅಂದರೆ ಎಕರೆಗೆ ಸುಮಾರು ಒಂದು 60 ಟನ್ ಇಳುವರಿಯನ್ನು ಕೂಡ ಕೊಡ್ತದೆ. ಇದನ್ನು ಒಂದು ವೇಳೆ ನೀವು ಸಂರಕ್ಷಿತ ಬೇಸಾಯದಲ್ಲಿ ಬೆಳಿಬೇಕಂತಿದ್ರೆ ಇದನ್ನು ವರ್ಷದ ಎಲ್ಲ ಕಾಲದಾಗ ಕೂಡ ಬೆಳಿಬಹುದು. ಅರ್ಕ ಮಧುರ ಅಂತ ಅಂದ್ರೆ ಇಲ್ಲಿ ಮಾರುಕಟ್ಟೆಯಲ್ಲಿ ರೈತರು, ಇದು ಅಲ್ಲದೇ ಈಗ ಹಲವಾರು ಖಾಸಗಿ ಕಂಪನಿಗಳ ತಳಿಗಳ ಹೈಬ್ರಿಡ್ಗಳು ಮತ್ತು ತಳಿಗಳು ಎಲ್ಲ ಸಿಗ್ತವೆ. ಅದನ್ನ ತಾವು ರೈತರು ಸೂಕ್ತವನಿಸಿದ್ದನ್ನು ತಾವು ಬೆಳಿಬಹುದು ನೋಡ್ರಿ. ಮಾರುಕಟ್ಟೆಯಲ್ಲಿ ಇಲ್ಲ ಕರಿ ಕಲ್ಲಂಗಡಿ ಹಣ್ಣು ಬಹಳ ಡಿಮಾಂಡ್ ಇದೆ ಅಂತ ಹೇಳ್ತಿರ್ತಾರೆ. ಕರಿಗೆ ಕರಿ ಸ್ವಲ್ಪ ಕಪ್ಪ ಇರುತ್ತೆ ಕಲ್ಲಂಗಡಿ, ಅದು ಯಾವ ತಳಿ ಮಾರುಕಟ್ಟೆಯಲ್ಲಿ? ಖಾಸಗಿ ತಳಿಗಳ? ಖಾಸಗಿ ತಳಿಗಳು ಇದೆ, ಆಮೇಲೆ ನಮ್ಮ ಹೌದು ನಮ್ಮ ಸರ್ಕಾರಿ ಸಂಸ್ಥೆಗಳು ಕೂಡ ರಿಲೀಸ್ ಮಾಡಿದಂತ ತಳಿಗಳು ಇರ್ತವೆ ನೋಡ್ರಿ. ಇನ್ನ ಬೆಳೆಯನ್ನ ಬೆಳೆಯೋದಾದ್ರೆ ಭೂಮಿ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕಂತೀರಿ? ಪ್ರಮುಖವಾಗಿ ಉಳಿದ ತೋಟಗಾರಿಕೆ ಬೆಳೆಗಳಿಗೆ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೋಬೇಕು. ಪ್ರತಿ ಎಕರೆಗೆ ಮೊದಲು ಒಂದು 10 ಟನ್ ಕಡಿಮೆ ಅಂತಂದ್ರೆ 10 ಟನ್ ಏನಂದ್ರೆ ಚೆನ್ನಾಗಿ ಕೊಳೆತಂತಹ ಕೊಟ್ಟಿಗೆ ಗೊಬ್ಬರನ ಹಾಕಬೇಕು. ನಂತರ 2-3 ಸಲ ಮಡಿಕೆ ರೆಂಟೆ ಅದು ಹೊಡೆದು ಮಣ್ಣು ಒಳ್ಳೆ ಹದಕ್ಕೆ ಬರಂಗೆ ನಾವು ಸಿದ್ಧತೆ ಮಾಡ್ಕೋಬೇಕು. ಕಸ ಮತ್ತು ಕಳೆ ಏನಾದರೂ ಇದ್ರೆ ಅಂಥವೆಲ್ಲ ತೆಗೆದು ಹಾಕಿಬಿಟ್ಟು ನಂತರ 2.5-3 meter ಅಂತರದಾಗ ಸಾಲುಗಳನ್ನ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ 2.5-3 ಅಂತರದಲ್ಲಿ 3 meter ಅಂತರದಲ್ಲಿ ಸಾಲುಗಳನ್ನ ಮಾಡ್ಕೊಂಡು ನಂತರ ಇವನು ಒಂದು ಸಣ್ಣ ಬೇಕಿದ್ರೆ ಒಂದು ಗುಂಡಿ ಟೈಪ್ ಮಾಡ್ಕೋಬಹುದು ಅಥವಾ ಹಾಗೇನೆ ಹಾಕಬಹುದು. 1 meter ಅಂತರದಾಗ ಈ ಸಸಿಗಳನ್ನ ಹಾಕಬಹುದು, ಸಸಿಗಳು ಅಥವಾ ಬೀಜಗಳು. ಸಾಲಿಗೆ 2.5-3 ಸಸಿಯಿಂದ ಸಸಿಗೆ 1 meter ಅಂತರ. ಈ ರೀತಿ ಒಂದು ಅಂತರದಲ್ಲಿ ಬೀಜಗಳನ್ನ ಹಾಕಬೇಕು. ಹಾಕುವಾಗ ಏನಾದರೂ ಗೊಬ್ಬರ ಕೊಡಬೇಕಾಗತ್ತೆ? ಹೇಗೆ ಹಾಕಬೇಕು ಸ್ವಲ್ಪ ಹೇಳಿ. ಪ್ರತಿ ಎಕರೆಗೆ 20 ಕಿಲೋಗ್ರಾಂ ಸಾರಜನಕ, 35 ಕಿಲೋಗ್ರಾಂ ರಂಜಕ ಮತ್ತು 40 ಕಿಲೋಗ್ರಾಂ ಪೊಟ್ಯಾಶ್ ರಸಗೊಬ್ಬರನ ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಿ ಬಿತ್ತನೆಗೆ ಮುಂತೆ ಇವನ್ನ ಮಣ್ಣಿಗೆ ಬೆರೆಸಬೇಕು. ನಂತರ ಬೀಜ ಬಿತ್ತನೆ ಮಾಡಬೇಕು ನೋಡ್ರಿ. ಇನ್ನು ಬಿತ್ತನೆ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಿ? ಬೀಜವನ್ನು ಬಿತ್ತನೆ ಹೇಗೆ ಮಾಡಬೇಕು, ಎಷ್ಟು ಒಳ್ಯಾಕೆ ಹಾಕಬೇಕು, ಬೀಜವನ್ನು ಹೇಗೆ ಉಪಚಾರ ಮಾಡಬೇಕು, ಅಥವಾ ಉಪಚಾರ ಮಾಡಿದ ಬೀಜಗಳಿರ್ತಾವೆ ಕಲ್ಲ? ಹೌದು. ಪ್ರತಿ ಎಕರೆಗೆ ಸುಮಾರು 300-450 ಗ್ರಾಮ್ ಬಿತ್ತನೆ ಬೀಜ ಬೇಕಾಗ್ತದೆ. ಈಗ ಆಲ್ರೆಡಿ ನಾವು ಸಿದ್ಧಪಡಿಸಿದಂಥ ಮಡಿಗೊಳಗೆ ಪ್ರತಿ ಮಡಿಯಲ್ಲಿ 3-4 ಗುಣಿ ಅಂತೀವಿ, ಗುಣಿ 3-4 ಬೀಜಗಳನ್ನ ಸುಮಾರು 1 ಇಂಚ್ ಆಳದಾಗ ಬಿತ್ತನೆ ಮಾಡಿ ನೀರು ಹಾಯಿಸಬೇಕು. ಅಲ್ಲದೆ ಈಗ ಇತ್ತೀಚೆಗೆ ನರ್ಸರಿಯಲ್ಲಿ ಪ್ರೋಟ್ರೇಗಳಲ್ಲಿ ಸಸಿಗಳನ್ನ ಬೆಳ್ಕೊಂಡು ನಂತರ ಅದನ್ನು ನಾವು ನಾಟಿ ಮಾಡ್ಕೋಬಹುದು. ಅಂದರೆ ಈಗ ಬೀಜಗಳನ್ನು ತಾವು ಹೇಳಿದ್ರೆ ಈಗ 3-4 ಬೀಜಗಳನ್ನು ಪ್ರತಿಯೊಂದು ಗುಣಿಯಲ್ಲಿ ಅಥವಾ ಮಡಿಯಲ್ಲಿ ಹಾಕ್ಬೇಕಂತಕ್ಕಂಥದ್ದು. ಹೌದು. 3-4 ಗಿಡಗಳು ಬರ್ತವೆ ಅವಲ್ಲಿ, ಹಾಗೆ ಅದೇನು ಒಂದೆರಡು ಬೇಕಾ ಅಥವಾ 3-4 ಬೆಳೆಸ್ಬೇಕಂತೀರ? ಹೇಗಿಲ್ಲ ಇಲ್ಲ, 3-4 ಬೀಜ ಸಸಿಗಳು ಬಂದರೂ ಕೂಡ ಬಿತ್ತಿದ 10-15 ದಿವಸಗಳ ನಂತರ ಪ್ರತಿ ಮಡಿಯಾಗ ಚೆನ್ನಾಗಿರುವಂಥ 2 ಸಸಿಗಳನ್ನ ಬಿಟ್ಟು ಉಳಿದ ಸಸಿಗಳನ್ನೆಲ್ಲ ಕಿತ್ತಾಕ್ಬೇಕು ನೋಡ್ರಿ. ಈಗ ಬೀಜ ಬಿತ್ತುವಾಗ ಗೊಬ್ಬರ ಹಾಕುದು ಹಾಕ್ತದೆ? ಒಂದ್ ವೇಳೆ ನಾಟಿ ಮಾಡಿದ್ರೆ ಒಂದೇ ಸಸಿ ಸಾಕಾಗ್ತದೆ. ಪ್ರತಿಯೊಂದು ಗುಣಿಗೆ ಒಂದ್ ಸಸಿ ಹಾಕಿದ್ರೆ ಸಾಕಾಗ್ತದೆ. ಆಮೇಲೆ ಮೇಲು ಗೊಬ್ಬರ ಏನು ಕೊಡ್ಬೇಕಾ ಕಲ್ಲಂಗಡಿ? ಹೌದು, ಬಿತ್ತಿದ 4 ವಾರಗಳ ನಂತರ, ಒಂದು 1 ತಿಂಗಳ ನಂತರ 20 ಕಿಲೋಗ್ರಾಮ್ ಸಾರಜನಕವನ್ನ ಮೇಲು ಗೊಬ್ಬರ ಆಗಿ ನಾವು ಕೊಡಬೇಕು. ಇದನ್ನ ಬೆಳೆಯಿಂದ ಸುಮಾರು 20-25 ಸೆಂಟಿಮೀಟರ್ ದೂರ ಇರುವಂಗೆ ಬಡ್ಡೆಯಿಂದ, ಆಮೇಲೆ 2.5 ಸೆಂಟಿಮೀಟರ್ 1 ಇಂಚ್ ಆಳದವರೆಗೆ ನಾವು ಅದನ್ನು ಹಾಕಿ ಮೇಲೆ ಮಣ್ಣು ಮುಚ್ಚಿದ್ರೆ ಆ ಗಿಡಕ್ಕೆ ಒಳ್ಳೆ ಒಂದು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಮುಖ್ಯವಾಗಿ ಕಲ್ಲಂಗಡಿಯಲ್ಲಿ ಏನಾದರೂ ವಿಶೇಷವಾದಂಥ ಬೇಸಾಯ ಕ್ರಮಗಳು? ಹೌದು, ಬೀಜವನ್ನು ಬಿತ್ತಿದ 20 ದಿನಗಳ ನಂತರ ಮುಖ್ಯ ಕುಡಿಗಳನ್ನ ಕತ್ತರಿಸೋದ್ರಿಂದ ಇದು ಕವಲು ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯ ಕುಡಿಗಳನ್ನ ಕಟ್ ಮಾಡಬಹುದು. ಹೌದು. ಕೊನೆಗೆ 1 ಇಂಚ್? ಹೌದು, 20 ದಿನಗಳ ನಂತರ ಬರ್ತದೆ. ಮುಂದಿನ ಒಂದು ಕುಡಿಯನ್ನ ನಾವೇನಾದರೂ ತೆಗೆದು ಹಾಕಿದರೆ, ಚಿವುಟಿದರೆ ಕವಲುಗಳು ಬರ್ತವೆ. ಇದರಿಂದ ನಾವು ಹೆಚ್ಚು ಕವಲುಗಳು ಬಂದಷ್ಟು ಹೆಚ್ಚು ಹಣ್ಣುಗಳು ನಾವು ಪಡ್ಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲದೆ ಬಳ್ಳಿಯ 11ನೇ ಗಿಣ್ಣಿಗಿಂತ ಮೊದಲು ಬರುವಂತಹ ಹೆಣ್ಣು ಹೂಗಳನ್ನ ಕಾಯಿ ಕಚ್ಚೋದಕ್ಕೆ ಬಿಡದೇನೆ ತೆಗೆಯೋದ್ರಿಂದ ಏನಾಗ್ತದೆ, ಬಳ್ಳಿ ಬೆಳವಣಿಗೆ ಒಳ್ಳೆ ಚೆನ್ನಾಗಿ ಆಗ್ತದೆ. ನಂತರ ಏನು ನಾವೇನು ಹಣ್ಣುಗಳು ಬಿಡ್ತೀವಲ್ಲ, ಅದ್ರ ಗಾತ್ರ ಮತ್ತು ಕ್ವಾಲಿಟಿ ಏನಾಗಿದೆ ಚೆನ್ನಾಗಿರ್ತದೆ. ಅಂದ್ರೆ ಮುಂಚೆ ಬರ್ತಕ್ಕಂಥ ಕೆಲವೊಂದು ಹೂಗಳನ್ನ ತೆಗಿಬೇಕು. ನಂತರ 3-4 ನಿಮ್ಗೆ ಎಷ್ಟು ಕಾಯಿ ಬೇಕಂತೀರಿ ಅಷ್ಟು ಕಾಯಿ, 3-4 ಕಾಯಿಗಳನ್ನ ಪ್ರತಿ ಬಳ್ಳಿಗೆ ಬಿಟ್ಟು ಉಳಿದು ಏನಿರ್ತವೆ ಅದ್ರ ನಾವು ಹೂಗಳನ್ನೆಲ್ಲ ತೆಗಿಬೇಕಾಗ್ತದೆ ನೋಡ್ರಿ. ಇದರಿಂದ ಉತ್ತಮ ಗಾತ್ರದ ಹಣ್ಣುಗಳು ಪಡಿಬಹುದು ಮತ್ತು ಒಳ್ಳೆಯ ಕ್ವಾಲಿಟಿ ಅಂತ ಹಣ್ಣುಗಳನ್ನ ನಾವು ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಇತ್ತೀಚೆಗೆ ರೈತರು ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ಮಾಡಿ ಅಲ್ಲಿ ಹೋಲ್ ಮಾಡ್ಕೊಂಡ್ಬಿಟ್ಟು ಹೋಲಲ್ಲಿ ಒಂದು ಸಸಿಗಳನ್ನ ಹಾಕ್ತಿರ್ತಾರೆ. ಹೌದು. ಇದು ಒಳ್ಳೇದು ಈ ರೀತಿ ಮಾಡೋದಂತೀರ? ಒಳ್ಳೇದು. ಅಂದ್ರೆ ಪ್ರತಿ ಎಕರೆಗೆ ಖರ್ಚು ಹೆಚ್ಚಾಗ್ತದೆ, ಆದ್ರೆ ಹಣ್ಣಿನ ಒಂದು ಕ್ವಾಲಿಟಿ ಏನು ಬರ್ತದೆ, ಮಣ್ಣಿಗೇನು ನಾವೇನು ತಗಲ್ತದಂತೀವಿ ಹಣ್ಣು ಆ ಭಾಗದಲ್ಲಿ ಕೊಳಿತದಲ್ಲ, ಅದು ಕೊಳೆಯೋದನ್ನು ನಾವು ತಡೆಗಟ್ಟಬಹುದು. ಅಲ್ದೇ ನೀರಿನ ಉಳಿತಾಯ ಆಗ್ತದೆ, ಆಮೇಲೆ ಕಳೆಗಳು ಬೆಳೆಯೋದಿಲ್ಲ, ಇದರಿಂದ ಕಳೆ ತೆಗೆದ ಖರ್ಚು ಕಡಿಮೆ ಆಗ್ತದೆ. ಅದು ಒಂದು ಒಳ್ಳೆಯ ಒಂದು ಉತ್ತಮ. ಇತ್ತೀಚೆಗೆ ಹೆಚ್ಚಿನ ರೈತರು ಅದಲ್ದೇ ಅದರ ಜೊತೆಗೆ ಹನಿ ನೀರಾವರಿ ಮಾಡಿಬಿಟ್ಟು ಮಾಡ್ತಾರೆ. ಅದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಅನ್ಬೋದು. ಮುಖ್ಯವಾಗಿ ನೀರು ನಿರ್ವಹಣೆಯಲ್ಲಿ ಬಹಳ ಚೆನ್ನಾಗಿ ಮಾಡ್ಬೇಕಂತ ಹೇಳ್ತಿರ್ತಾರೆ, ಏನ್ ಹೇಳ್ತಾರೆ ರೈತರಿಗೆ ನೀರು ನಿರ್ವಹಣೆ ಬಗ್ಗೆ ಕಲ್ಲಂಗಡಿಯಲ್ಲಿ? ನೀರು ನಿರ್ವಹಣೆ ಪ್ರಮುಖವಾದಂಥದ್ದು. ಇದನ್ನ ಮಣ್ಣು ಮತ್ತು ಹವಾಗುಣಕ್ಕೆ ಅನುಗುಣವಾಗಿ 4-6 ದಿವಸಕ್ಕೊಂದ್ಸಲ ನಾವು ಬೆಳೆಗೆ ನೀರು ಕೊಡಬೇಕು. ಒಂದು ವೇಳೆ ಅಧಿಕ ಪ್ರಮಾಣದಾಗ ಏನಾದರೂ ನೀರು ಕೊಟ್ವಿ ಅಥವಾ ಅನಿಯಮಿತವಾಗಿ 4-6 ದಿವಸ ಅಂದಿವಲ್ಲ, ಒಂದ್ಸಲ 3 ದಿವಸಕ್ಕೊಂದು ಕೊಡೋದು, ಒಂದ್ಸಲ 15 ದಿವಸಕ್ಕೊಂದ್ಸಲ ಕೊಡೋದು, ಒಂದು ದಿವಸ 8 ದಿವಸಕ್ಕೊಂದ್ಸಲ, ಈ ಥರ ಅನಿಯಮಿತವಾಗಿ ಏನಾದರೂ ನಾವು ನೀರು ಕೊಟ್ಟರೆ ಹಣ್ಣುಗಳು ಏನಾಗ್ತವೆ ಸೀಳ್ತವೆ ನೋಡ್ರಿ. ಸೀಳಿ ಎಲ್ಲ ಅದರಿಂದ ಇಳುವರಿ ರೈತರಿಗೆ ಸಿಗೋದಿಲ್ಲ. ಅಲ್ಲದೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಡೋದ್ರಿಂದ ಹೆಚ್ಚಿನ ನೀರಿನ ಉಳಿತಾಯ ಆಗ್ತದೆ, ಆಮೇಲೆ ಒಳ್ಳೆಯ ಗುಣಮಟ್ಟದ ಏನಂತಂದರೆ ನಾವು ಹಣ್ಣುಗಳನ್ನ ಹೆಚ್ಚಿನ ಇಳುವರಿಯನ್ನು ಕೂಡ ಪಡಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ. ಮುಖ್ಯವಾಗಿ ಇಲ್ಲಿ ಕಲ್ಲಂಗಡಿಯಲ್ಲಿ ಕಳೆ ಸಮಸ್ಯೆ ಭಾಳಷ್ಟು ಬರ್ತದೆ. ಅಂಥ ಸಂದರ್ಭದಲ್ಲಿ ಹೇಗೆ ಕಳೆನಾಶಕ ಉಪಯೋಗ ಮಾಡೋದು ಒಳ್ಳೇದಂತ ಇರ್ತಿರ್ತಾವೆ, ಕೈಯಿಂದ ಕಳೆಗಳನ್ನು ತೆಗೆಯೋದು ಒಳ್ಳೇದಂತೀರ, ಹೇಗೆ ರೈತರಿಗೆ ತಾವು? ಏನಂತಂದರೆ ಈಗ ಬಿತ್ತನೆ ಮಾಡಿದ ನಂತರ ನಮ್ಮ ಒಂದು ವಾರದಲ್ಲಿ ಏನು 15 ದಿವಸದಲ್ಲಿ ಕಳೆಗಳು ಬರ್ತವೆ, ಅಂಥ ಕಳೆಗಳನ್ನ ಸಣ್ಣ ಸಸಿಗಳು ಸಣ್ಣದಿರೋದು ತೆಗೆಯೋದು ಭಾಳ ಉತ್ತಮ. ಈಗ ನೀವೇನಾದರೂ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತಿರಲ್ಲ, ಆ ಮಲ್ಚಿಂಗ್ ಮಾಡೋದ್ರಿಂದ ಕಳೆಗಳು ಬರೋ ಸಾಧ್ಯತೆ ಕಡಿಮೆ. ಒಂದು ವೇಳೆ ಆ ಭಾಗದಲ್ಲಿ ಏನಾದರೂ ಹೋಲ್ ಮಾಡಿರ್ತಾರಲ್ಲ, ತೂತು ಹಾಕಿರ್ತ ಕೊರೆದಿರ್ತಾರಲ್ಲ, ಆ ಭಾಗದಲ್ಲಿ ಒಂದು ಕಳೆಗಳು ಬರ್ತವೆ ಅಂತ ಕೈಗಳಿಂದ ನಿರ್ವಹಣೆ ಮಾಡ್ಬೋದು ನೋಡ್ರಿ. ಈಗ ಕೆಲವೊಂದು ಕಡೆ ಹೂ ಬಿಟ್ಟು ಕಾಯಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಹಾರ್ಮೋನನ್ನು ಅಥವಾ ನ್ಯೂಟ್ರಿಯಂಟ್ಸ್ಗಳನ್ನು ಅಥವಾ ರೈತರು ಸಿಂಪರಣೆ ಮಾಡಬೇಕು ಅಂತ ಹೇಳ್ತಿರ್ತಾರೆ, ಪ್ರಚೋದಕಗಳನ್ನು ಏನೇನು ಮಾಡಬೇಕು? ಬೆಳೆ ಪ್ರಚೋದಕಗಳು ಪ್ರಮುಖವಾಗಿ ಜಿಬ್ಬರ್ಲಿಕ್ ಆಮ್ಲ ಅಂತ ಇರ್ತದೆ ನೋಡ್ರಿ, ಅದು 20 PPM ಅಂದರೆ 20 mg ಒಂದು ಲೀಟರ್ ನೀರಿನಾಗ ಬೆರೆಸಿ ಈ ದ್ರಾವಣದಲ್ಲಿ ಈ ಹಣ್ಣುಗಳನ್ನ ಅದ್ದೋದ್ರಿಂದ ಏನಾಗ್ತದೆ, ನಾವು ಗಾತ್ರನ ದೊಡ್ಡದಾಗ್ತದೆ ಹಣ್ಣಿನ ಗಾತ್ರ, ಆಮೇಲೆ ಗುಣಮಟ್ಟ ಕೂಡ ಉತ್ತಮವಾಗಿರ್ತದೆ. ಅಂದ್ರೆ ಪ್ರತಿಯೊಂದು 20 ನಿಂಬೆಹಣ್ಣಿನ ಗಾತ್ರದ ಅಷ್ಟದ್ದಾಗ ಹಣ್ಣು ಆ ಒಂದು ಸೊಲ್ಯೂಷನ್ನಲ್ಲಿ ಹದ್ದಬೇಕು ನೋಡ್ರಿ. ಇನ್ನ ಮುಖ್ಯವಾಗಿ ಕಲ್ಲಂಗಡಿ ಒಳ್ಳೆ ಹಣ್ಣಾಗುತ್ತೆ, ಹಣ್ಣಾದ ಮೇಲೆ ರೈತರು ಆ ಕಾಯನ್ನ ತಿರಿತಿರಿ ಹಾಕ್ತಿರ್ತಾರೆ. ಹೌದು, ಏಕೆ ಆತರ ಮಾಡಬೇಕಂತಿರತ್ತವೆ? ಮಾಡಬೇಕು. ಆ ತರ ಮಾಡೋದ್ರಿಂದ ಬಣ್ಣ ಏನಾಗುತ್ತೆ, ಈ ಭೂಮಿಗೆ ತಗಲಿದಂತ ಬಣ್ಣ ಎಲ್ಲ ಸ್ವಲ್ಪ ಮಾಸಿ ಹೌದು ಹಳದಿ ಕಲರ್ ಆಗ್ತದೆ. ಅದು ಆ ರೀತಿ ತಿರುವುದರಿಂದ ಏನಾಗ್ತದೆ, ಆ ಹಳದಿ ಕಲರ್ ಆಗೋದು ತಪ್ಪದ ನೋಡ್ರಿ. ಕಾಯಿಗೆ ಏನಾದರೂ ಅದರ ಮೇಲೆ ಬಿಸಿಲು ಇದಾಗ್ಲಾರ್ದಂಗೆ ಏನಾದ್ರು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಎಲ್ಲೆಲ್ಲಿ ಕಾಯಿ ಇರೋದಕ್ಕೆ ಹುಲ್ಲು ಅಥವಾ ಏನೋ ಹಾಕ್ತಿರ್ತಾರೆ ಕೆಲವರು? ಹೌದು ಹೌದು, ಎಲೆಗಳನ್ನ ನಾವು ಏನಾದ್ರು ಅದೇ ಗಿಡದ ಎಲೆಗಳನ್ನ ನಾವು ಮುಚ್ಚಬಹುದು, ಅಲ್ದೇನೆ ಯಾವ್ದಾದ್ರು ಹುಲ್ಲು ನಮ್ಗೆ ಸಿಕ್ಕರೆ ಅದನ್ನ ಹಾಕೊಂಡ್ಬಿಟ್ರೆ ಚೆನ್ನಾಗಿರ್ತದೆ ನೋಡ್ರಿ. ಮುಖ್ಯವಾದ ಇಲ್ಲಿ ಏನು ಸಮಸ್ಯೆ, ಕೀಟಗಳು ಏನೇನು ಬರ್ತಾವೆ ಕಲ್ಲಂಗಡಿಯಲ್ಲಿ? ಮುಖ್ಯವಾದ ಪ್ರಮುಖವಾಗಿ ಕುಂಬಳಕಾಯಿ ದುಂಬಿಗಳು ಅಂತೀವಿ, ಸಸ್ಯ ಏನು ಅಂತೀವಿ, ಆಮೇಲೆ ಎಲೆ ಸುರಂಗ ಕೀಟ, ಆಮೇಲೆ ಹಣ್ಣು ನೋಡ, ಇವು ಪ್ರಮುಖವಾದಂಥ ಹಾನಿಕಾರಕ ಕೀಟಗಳಾಗಿರ್ತವೆ. ಇವಕ್ಕೆ ಸೂಕ್ತವಾದ ಸಮಯದಲ್ಲಿ ತಜ್ಞರೊಂದಿಗೆ ಶಿಫಾರಸ್ ಮಾಡಿದಂತಹ ಏನಂದ್ರೆ ರಾಸಾಯನಿಕಗಳನ್ನ ಅಥವಾ ಕೀಟನಾಶಕಗಳನ್ನ ಸಿಂಪರಣೆ ಮಾಡೋದ್ರಿಂದ ನಾವು ಅವುಗಳನ್ನ ಹತೋಟಿ ಮಾಡ್ಬೋದು ನೋಡ್ರಿ. ರೋಗದ ಸಮಸ್ಯೆ ಯಾವ್ಯಾವ್ದು ಇಲ್ಲಿ ಮುಖ್ಯವಾಗಿ ಒಂದು ಕಲ್ಲಂಗಡಿ ಬೆಳೆಗೆ ಬರ್ತಕ್ಕಂಥ ರೋಗಗಳಲ್ಲಿ ಪ್ರಮುಖವಾದ ರೋಗ ಯಾವುದು? ಪ್ರಮುಖವಾಗಿ ಅಂತಂತಂದ್ರೆ ಇಲ್ಲಿ ಫ್ಯೂಜರಿಯಂ ಬಾಡ ರೋಗ ಅಂತ ಬರ್ತದೆ, ಬಳ್ಳಿನೇ ಒಣಗುತ್ತೆ, ಅಂದ್ರೆ ಚಿಬ್ಬು ರೋಗ ಬರ್ತದೆ, ಬೂಜು ತುಪ್ಪಟ ರೋಗ, ಬೂದಿ ರೋಗ, ಸುಳಿ ನಂಜು ರೋಗ, ಇವು ಪ್ರಮುಖವಾಗಿ ಬೆಳೆಗೆ ಹಾನಿ ಮಾಡುವಂತಹ ಒಂದು ರೋಗಗಳಾಗಿವೆ. ಇವುಗಳಿಗೆ ಕೂಡ ಸೂಕ್ತವಾದಂತಹ ಏನಂತಂದ್ರೆ ರಾಸಾಯನಿಕಗಳಿಂದ ಅಥವಾ ಕೆಲವೊಂದು ಅಂತ ತಳಿಗಳನ್ನ ಕೂಡ ಬೆಳೆಯುವ ನಿರೋಧಕ ತಳಿ. ಹೌದು ಹೌದು, ಅರ್ಕ ಮಾಣಿಕಿದೆ ಇದು. ಏನಂತಂದ್ರೆ ಬೂಜು ತುಪ್ಪಟ ರೋಗ, ಬೂದಿ ರೋಗ, ಚಿಬ್ಬು ರೋಗ, ಇವಕ್ಕ ರೆಸಿಸ್ಟೆನ್ಸ್ ಇದೆ. ಅಂತ ತಳಿಗಳನ್ನ ಕೂಡ ನಾವು ಹಾಕೊಂಡು ನಾವು ಬೆಳೆಯೋದ್ರಿಂದ ತುಂಬಾ ಸೂಕ್ತ ಅಂತ ಅನಿಸುತ್ತೆ. ಒಳ್ಳೆ ಒಂದು ರೇಟು ಕಲ್ಲಂಗಡಿಯಲ್ಲಿ ರೈತರು ಸಿಗಬೇಕಾಗಿತ್ತು, ತಗೋಬೇಕಾಗಿತ್ತು ಒಳ್ಳೆ ಬೆಲೆ ಅಂತಂದ್ರೆ ಯಾವ ತಿಂಗಳಿನಲ್ಲಿ ಮಾಡಿದ್ರೆ ಚೆನ್ನಾಗಿ ರೇಟ್ ಸಿಗತದ ಕಲ್ಲಂಗಡಿ ಬೆಳೆಗಾರರಿಗೆ? ಪ್ರಮುಖವಾಗಿ ಈಗ ರಂಜಾನ್ ಸಮಯದಲ್ಲಿ ಹಣ್ಣಿನ ಹಣ್ಣುಗಳಿಗೆ ಹೆಚ್ಚಿನ ಬೇಡಿಕೆ ಇರ್ತದೆ ಆಮೇಲೆ ದರ ಇರೋದ್ರಿಂದ ರಂಜಾನ್ ಸಮಯದಲ್ಲಿ ಮತ್ತೆ ಹಬ್ಬ ಈಗ ನಮ್ಮ ಯುಗಾದಿ ಅಂತೀವಿ, ಯುಗಾದಿ ಸಮಯದಲ್ಲಿ ಬೇಸಿಗೆ ಸಮಯದಲ್ಲಿ ಕೂಡ ಹೆಚ್ಚಾಗಿ ಈ ಹಣ್ಣಿಗೆ ಬಹಳಷ್ಟು ಡಿಮ್ಯಾಂಡ್ ಇರೋದ್ರಿಂದ ಬೇಸಿಗೆ ಸಮಯದಲ್ಲಿ ಹಣ್ಣು ಬರುವಂಗೆ ನಾವು ಬೆಳೆದ್ರೆ ರೈತರು ಹೆಚ್ಚು ಲಾಭ ಪಡಿಬಹುದು ನೋಡ್ರಿ. ಮುಖ್ಯವಾದದ್ದು ಇಲ್ಲಿ ಕೊಯ್ಲು ಮಾಡುವ ಸಮಸ್ಯೆ ರೈತರಿಗೆ. ಬಹಳಷ್ಟು ಮಂದಿಗೆ ಗೊತ್ತಾಗೋದಿಲ್ಲ ಯಾವಾಗ ಹಣ್ಣು ಕೀಳಬೇಕು, ಯಾವಾಗ ಹಣ್ಣಾಗಿರ್ತ, ಒಮ್ಮೆ ಅರೇ ಬರೇ ಅದು ಇನ್ನೂ ಮೆಚುರಿಟಿ ಆಗಿರಂಗಿಲ್ಲ, ಕಿತ್ತು ಬಿಡ್ತಿರ್ತದೆ. ಅದ್ರ ಹೇಗೆ ನೋಡ್ಕೊಂಡು ಕೊಯ್ಲು ಮಾಡೋದು ಕಲ್ಲಂಗಡಿಯಲ್ಲಿ ಅಂತೀರಿ? ಪ್ರಮುಖವಾಗಿ ನಾವು ದಿನಾಲು ಏನಂತಂದ್ರೆ ನಾವು ಹೊಲ ನೋಡ್ಕೊಂತಿರ್ಬೇಕು ಹೊಲದಲ್ಲಿ. ಈ ಬಳ್ಳಿಗಳ ತುದಿ ಒಣಗಕ್ ಪ್ರಾರಂಭ ಆಗ್ತದೆ ನೋಡ್ರಿ, ಬಳ್ಳಿಗಳ ತುದಿ ಒಣಗ್ತದೆ. ಆಮೇಲೆ ಹಣ್ಣಿನ ತಳಮೈ ಏನದ ಕೆಳಗಿನ ಭಾಗ ಹಳದಿ ಬಣ್ಣಕ್ಕೆ ತಿರುಗ್ತದೆ, ಅಂತ ಹಣ್ಣುಗಳು ನಾವು ಕಟಾವು ಮಾಡ್ಬೇಕು. ಅಲ್ಲದೆ ಈ ಹಂತದಲ್ಲಿ ನಾವು ಹಣ್ಣುಗಳನ್ನ ಬಾರಿಸಿದ್ರೆ ಒಂಥರ ಕಂಚಿನ ಧ್ವನಿ ಬರ್ತದೆ, ಅಂತ ಹಣ್ಣುಗಳು ನಾವು ಕಟಾವು ಮಾಡ್ಬೇಕಾಗ್ತದೆ ನೋಡ್ರಿ. ಈಗ ಹೇಳಿದಂಗ ಬೇಸಾಯ ಕ್ರಮಗಳನ್ನ ಒಳ್ಳೆ ರೀತಿಯಿಂದ ಮಾಡಿದ್ರೆ ಎಷ್ಟು ಇಳುವರಿಯನ್ನ ಕಲ್ಲಂಗಡಿಯಲ್ಲಿ ಪಡಿಬಹುದು? ಪ್ರಮುಖವಾಗಿ ತಾವು ಈಗಾಗಲೇ ತಿಳಿಸಿದಂತಹ ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ರೆ ಪ್ರತಿ ಎಕರೆಗೆ ಸಾಮಾನ್ಯವಾಗಿ 15-20 ಟನ್ ತಳಿಗಳಿಂದ ಇಳುವರಿ ಪಡಿಬಹುದು. ಹೈಬ್ರಿಡ್ಗಳಾದ್ರೆ ಹೆಚ್ಚು ಬರ್ತದೆ, 30 ಟನ್ ವರೆಗೆ ಇಳುವರಿಯನ್ನ ತಾವು ಪಡಿಬಹುದು ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ. ಈಗ ಕಲ್ಲಂಗಡಿಯಲ್ಲಿ ತಳಿ ಮತ್ತು ಹೈಬ್ರಿಡ್ಗಳು ಎರಡು ಇದಾವೆ. ಹೌದು, ಇಲ್ಲಿ ಹಣ್ಣಿನ ಒಂದು ಗುಣಮಟ್ಟ ಹೈಬ್ರಿಡ್ದಲ್ಲಿ ಚೆನ್ನಾಗಿರುತ್ತಾ ತಳಿಗಳಲ್ಲಿ ಚೆನ್ನಾಗಿರ್ತದ ಅಂತೀರ ಹೇಗೆ? ಅಲ್ಲ, ಎರಡರಲ್ಲೂ ಚೆನ್ನಾಗಿರುತ್ತೆ, ಅದೇ ರೀತಿನೇ ಅಭಿವೃದ್ಧಿ ಪಡಿಸಿರ್ತಾರೆ. ಹೈಬ್ರಿಡ್ ತಳಿಗಳಲ್ಲಿ ಹೆಚ್ಚಿನ ಇಳುವರಿ ಬರುತ್ತೆ, ಇಳುವರಿ ತುಂಬಾ ಹೆಚ್ಚಾಗಿರ್ತದೆ, ಆಮೇಲೆ ಬೀಜ ಹೆಚ್ಚು ದರ ಇರ್ತದೆ ನೋಡ್ರಿ. ಇನ್ನ ಕೊನೆಯದಾಗಿ ಕಲ್ಲಂಗಡಿಯನ್ನ ಬೆಳೆಯುವಂತ ರೈತರಿಗೆ ನಿಮ್ಮ ಒಂದು ಕಿವಿ ಮಾತೇನು? ಈ ಕಲ್ಲಂಗಡಿ ಸರಳವಾಗಿ ಬೆಳೆಯುವಂತಹ ಬೆಳೆ, ತುಂಬಾ ಅಂತ ಏನು ಕಷ್ಟಕರವಲ್ಲ. ಅಲ್ದೇನೆ ಇದರಿಂದ ಇತ್ತೀಚೆಗೆ ತಾವು ಶಿವಮೊಗ್ಗದಲ್ಲಿ ಒಬ್ಬ ರೈತರು ಬೆಲ್ಲವಂತ ತರಿಸಿದ ಬಗ್ಗೆ ಈಗಾಗಲೇ TVನಲ್ಲಿ ಅದೆಲ್ಲ ಮೀಡಿಯಾದಲ್ಲೆಲ್ಲ ಬಂದಿತ್ತು. ಆ ರೀತಿ ಬೇರೆ ಬೇರೆ ಉತ್ಪನ್ನಗಳು ಕೂಡ ಬೆಲ್ಲ ತಯಾರಿಸಿತ್ತು, ಆಮೇಲೆ ವೈನ್ ತಯಾರಿಸೋದು, ಈ ರೀತಿ ಬೇರೆ ಬೇರೆ ಒಂದು ಏನಂತಂದ್ರೆ ಉತ್ಪನ್ನಗಳನ್ನ ತಯಾರಿಸಬಹುದಾಗಿದೆ. ಅದನ್ನ ನಮ್ಮ ರೈತರು ಈ ಬೆಳೆಯನ್ನ ಬೆಳೆದು ಹೆಚ್ಚಿನ ಲಾಭವನ್ನು ಪಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತೀನಿ ನೋಡ್ರಿ. ಒಳ್ಳೇದು ಡಾಕ್ಟರ್ ಪಂಪಣ್ಣವರು, ಇದುವರೆಗೆ ಕಲ್ಲಂಗಡಿ

ಅಥವಾ 0.75 ಮಿಲಿ ಲೀಟರ್ ನೌಲೂರಾನ್ 10 ಇಸಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿರುವಂತಹ ಹಾಗೆಯೇ ಮಾಡುತ್ತಿರುವ ರೈತ ಬಾಂಧವರು ಗಮನಿಸಬೇಕು. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಒದಗಿಸಬೇಕು. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣ ಕೊಡುವುದು ಉತ್ತಮ. ಇದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಇನ್ನು ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿ ತಮಗೇನಾದರೂ ಬೇಕಿತ್ತು ಅಂತಂದರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು, ಹಾಗೆಯೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರವನ್ನು ಭೇಟಿ ಮಾಡಬಹುದು. ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಇದುವರೆಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರ್ ತಾಲೂಕು ಹಾಗೂ ರಾಯಚೂರು ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಘುಂಗ್ರೆ ನೆಲಗಡಲೆ ಕ್ವಿಂಟಾಲ್ಗೆ 4,589 6,166 ರೂಪಾಯಿಗಳು. ಸೋನಾ ಮಸೂರಿ ಭತ್ತ 1,689 1,721 ರೂಪಾಯಿಗಳವರೆಗೆ. ಲಿಂಗಸ್ಕೂರು ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಹೇಗಿದೆ? ಸಜ್ಜೆ ಇತರೆ 1,650 1,830 ಅವರೆಕಡಲೆ ಕಾಳು 4,750 4,850 ರೂಪಾಯಿಗಳು. ಇನ್ನು ತೊಗರಿ 5,400 ರೂಪಾಯಿಗಳಿಂದ 5,500 ರೂಪಾಯಿಗಳವರೆಗೆ. ಇದುವರೆಗೂ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕು ಹಾಗೂ ರಾಯಚೂರು ತಾಲೂಕುಗಳ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದ್ರಿ. ಈಗ ಕೇಳಿ ಕೃಷಿರಂಗ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಅಹಮದಿಹಾಳ್ ಗ್ರಾಮದ ಗದ್ದೆಪ್ಪ ಹಾಗೂ ಸಂಗಡಿಗರಿಂದ ಕಣಿಹಲಗೆ ವಾದನ. Yeah.